ಅವರು ನಮ್ಮ ಬಾಳುಪೇಟೆ ಮಹೇಶ್ ಕುಮಾರ್ ಅವರು ನಮ್ಗೆ ಘಾಟ್ ಫಾದರ್ ಇದ್ದಾಗೆ ಅವ್ರು ಹೇಳ್ತಾರೆ 10 ನಿಮಿಷನೂ ನೀರ್ ನಿಲ್ಬಾರ್ದು ನಟ್ಟ ಆ ತರ ನೋಡ್ಕೋತೋಟನ. ಈಗ ಎಷ್ಟೇ ವರ್ಷದ ಬೆಳೆ ನೀವು ಬೆಳ್ಕೊಡು ಸರ್? ಈಗ ಬಳ್ಳಿಗಳು 8ನೇ ವರ್ಷದ. ಹಾಗೇನೆ ಶುಂಠಿ ಬೆಳೆಯಲು ಒಳ್ಳೆ ಕಾಸ್ ಮಾಡದೆ ಅಂತ ಹೇಳಿದ್ರಿ. ಹೌದು ಸರ್. ಎಷ್ಟೆಕರೆಯಲ್ಲಿ ಬೆಳೆದಿದ್ರಿ, ಯಾವ್ದು ತಳಿ? 1.5 ಎಕರೆಯಲ್ಲಿ ಬೆಳೆದಿದ್ದೆ. ತಳಿ ಬಗ್ಗೆ ಗೊತ್ತಿಲ್ಲ ಸರ್, ತಳಿ ಬಗ್ಗೆ ಏನು ಗೊತ್ತಿಲ್ಲ. 1.5 ಎಕರೆ ಬೆಳೆದಿದೆ. ಫಸ್ಟ್ 2 ವರ್ಷ ಲಾಸ್ ಆಗಿದ್ದೆ. ರೋಗ ಬಂದಿತ್ತು, ರೋಗ ಬಂದು ಹೋಯ್ತು, ರೇಟು ಕಮ್ಮಿ ಇತ್ತು. ಆಗ ಯಾವ ಗದ್ದೆ ಚೆನ್ನಾಗಿತ್ತು ಅಂತ ಗದ್ದೆಗಳು ಫಸ್ಟ್ ಮೊದಲನೇ ವರ್ಷ ಒಂದ್ ಗದ್ದೆ ಉಳಿದಿತ್ತು, ಆ ಬೀಜ ತಗ ನೆಕ್ಸ್ಟ್ ಇಯರ್ ಹಾಕಿದೆ. ಅದರಲ್ಲೇ ಒಂದ್ 3 ಗದ್ದೆ ಉಳಿದಿದ್ದು, 2 ಗದ್ದೆ ಮಾರ ಹಾಕ್ಬಿಟ್ಟು 1 ಗದ್ದೆ ಬಿತ್ತನೆ ಬೀಜ ತಗೊಂಡು 1.5 ಎಕರೆ ಹಾಕಿದೆ. ಆ ವರ್ಷ ಒಳ್ಳೆ ಇಳುವರಿ ಬಂತು, 4 ಲಕ್ಷ ರೂಪಾಯಿ ದುಡ್ಡು ಆಗಿತ್ತು ಆ ವರ್ಷ. ಮುಂದುವರಿಸಲಿಲ್ಲ? ಮುಂದುವರಿಸ್ತಾ ಇದೀನಿ ಬೇರೆಯವ್ರ ಜಮೀನ್ಗೆಲ್ಲ. 5 ವರ್ಷನೂ ಹಾಕಿದೀನಿ, ಇಳುವರಿ ತುಂಬಾ ಚೆನ್ನಾಗಿದೆ, ರೋಗ ಇಲ್ಲ, ರೇಟ್ ಇಲ್ಲ. ನಿಮ್ ಜಮೀನ್ ಜೊತೆಗೆ ಬೇರೆ ಜಮೀನು ಗುತ್ತಿಗೆ ತಗೊಂಡು ಮಾಡ್ತೀರಾ? ಗುತ್ತಿಗೆ ತಗೊಂಡು ಮಾಡಿದೀನಿ. ಎಷ್ಟು ಏರಿಯಾ ಅದು? ಅದು 3 ಎಕರೆ. 3 ಎಕರೆ ತಗೊಂಡು ಮಾಡ್ತೀವಿ. ಅಲ್ಲ, ಈಗ ನಾನು ಸೊಪ್ಪು ಹಾಕೊಳ್ಳಿಕ್ಕೂ ಬೇರೆ ಜಮೀನ್ ಗುತ್ತಿಗೆ ತಗೊಳ್ಬೇಕು. 5 ವರ್ಷದಿಂದ 1/2 ಎಕರೆ ಗುತ್ತಿಗೆ ತಗೊಂಡಿದ್ದೀನಿ. ಅದ್ರಲ್ಲಿ ಅಕ್ಷೆ ಸೊಪ್ಪು ಪ್ಲಸ್ ಸಿಮೆ ಹುಲ್ಲು ಹಾಕೊಂಡಿದ್ದೀನಿ. ಇನ್ನು 1/2 ಎಕರೆಗಿಂತ ಸ್ವಲ್ಪ ಜಾಸ್ತಿ ಇದೆ ಅದು ಜಮೀನು. ಅಕ್ಷೆ ಸೊಪ್ಪು ಏನ್ ಮಾಡ್ತೀರಿ? ಕುರಿಯ ಆಡಗಳಿಗೆ ಹಾಕ್ತೀವಿ, ಮರಿಗಳಿಗೆ. ಅದಕ್ಕೋಸ್ಕರನೇ ಮಾಡ್ಕೊಂಡಿದ್ದೀನಿ. ಮರಿಗಳಿಗೆ ಹಾಕ್ತೀವಿ. ಒಳ್ಳೇದು ಅಂತ? ಯಾವ ತಿಂಡಿನೂ ಬೇಕಾಗಲ್ಲ. ಮರಿಗಳು ಎಷ್ಟು ಚೆನ್ನಾಗಿ ಬರ್ತವೆ ಅಂದ್ರೆ ಅಕ್ಷೆ ಸೊಪ್ಪು ತಿಂದ್ರೆ ಎಷ್ಟು ಚೆನ್ನಾಗಿ ಬೆಳೀತವೆ. 40 ಬಂಡೂರು ಕುರಿ ಇದೆ ನಿಮ್ಮ ಹತ್ರ, ನಾರಿ ಸುವರ್ಣ ಒಂದು ಆರಿದೆ. ಕುರಿ ಸಾಕಣೆ ಏನು ಮುಂಚೆ ಕುಟುಂಬದಲ್ಲೂ ಇದಿತ್ತ ಅಥವಾ ನೀವು ಶುರು ಮಾಡಿದ್ದ ಆದಾಯ ದೃಷ್ಟಿಯಿಂದ ಇರ್ಲಿ ಅಂತ? ಇಲ್ಲ, ಮೆಣಸೋಗಿದ್ರಿಂದ. ನಾವು ಇನ್ಶೂರೆನ್ಸ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು LIC. ದುಡ್ಡು ಬಂತಲ್ಲ, ಇದನ್ನೆಲ್ಲ ಹಾಕೋದು? ಎಲ್ಲಾರು ಒಂದ್ ಜಾಗದಲ್ಲಿ ಕೊಡ್ಬೇಕು ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟು ಇನ್ಶೂರೆನ್ಸ್ ಜಾಸ್ತಿ ಮಾಡ್ಕೊಂಡು. ಬಟ್ ಮೆಡಿಸಿನ್ ಫಸ್ಟ್ ಈಗ ಕಮ್ಮಿ ಆಯ್ತು, ನಮ್ಗೆ ರೇಟ್ ಕಮ್ಮಿ ಆಯ್ತು. ಅಷ್ಟೊಂದು ಇನ್ಶೂರೆನ್ಸ್ ಕಟ್ಟಕ್ ದುಡ್ಡು ಎಲ್ಲಿಂದ ಬರ್ಬೇಕು? ಕುರಿ ಮಾರ್ಕೊಂಡು ಕಟ್ಬಹುದು. ಯಾವಾಗ ಇದು ATM ಇದ್ದಾಗೆ, ಎನಿ ಟೈಮ್ ಮನಿ. ಇನ್ಶೂರೆನ್ಸ್ ಇವತ್ತು ಕಟ್ಟಬೇಕ, 2 ದಿನ ಹಿಂದೆ ಸಂತೆಗೆ ಹಾಕು ಕುರಿಯ ತಗೊಳಗ ಇನ್ಶೂರೆನ್ಸ್ ಕಟ್ಬಿಡು. ಆತರ ಮಾಡ್ಕೋಬಹುದು. ಎಲ್ಲಿಂದ ತಂದ್ರಿ ಕುರಿ ಮರಿಗಳನ್ನ? ಸರ್, ಎಲ್ಲ ಮಳವಳ್ಳಿಯಿಂದ ತಂದಿದ್ದು. ಹೌದಾ? ಫಾರಂ ಇಂದ ತಂದ್ರಿ? ಫಾರಂ ಇಂದ ಏನಲ್ಲ, ಈ ನಾರಿ ಸುವರ್ಣಗಳು ಮಾತ್ರ ಮಂಡ್ಯ VC ಫಾರಂ ಇಂದ ತಂದವ. ಇವೆಲ್ಲ ರೈತರಿಂದ ತಂದವು. ಒಟ್ಟು ಶುರು ಮಾಡಿದ ಹೆಂಗೆ ಕುರಿ ಸಾಕಣೆ? ಎಷ್ಟು ಕುರಿಯಿಂದ ಶುರು ಮಾಡಿದ್ರಿ? ಫಸ್ಟ್ 7 ಕುರಿಯಿಂದ ಮಾಡ್ದು. ಹಂಗೆ ದುಡ್ಡು ಬಂತ, ಬತ್ತು ಬತ್ತು ಅಂತ ತಗೊಂತಾ ಬಂದು. ನಮ್ಗೆ ಆಕ್ಚುಲಿ 1.5 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. ಫಸಲು ಬರ್ತಾ ಇರೋದು ಈಗ. ಮರಿಗಳು ತಂದಿದ್ದು ಅಂದ್ರೆ, ಮರಿಗಳು ತಂದ್ರೆ ಸಣ್ಣ ಸಣ್ಣ ಮರಿಗಳು. ಅದೇನಪ್ಪ ಅಂದ್ರೆ ಪ್ರೊಡಕ್ಷನ್ ಲೇಟ್ ಆಗುತ್ತೆ, ಬೇಗ ದುಡ್ಡು ಕಾಣಕ್ಕಾಗಲ್ಲ. ಈಗೆಲ್ಲ ಕುರಿಗಳು ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಹಾಗಾಗಿ ಈಗ 20 ಮರಿಗಳು ಹಾಲಿ ನಮ್ಮ ಹತ್ರ ಇದಾವೆ. 3 ತಿಂಗಳು ಬೆಳೆದ್ರೆ 1.5 ಲಕ್ಷ ರೂಪಾಯಿ ದುಡ್ಡು ಆಗಿ ಆಗುತ್ತೆ. ಆ ಒಂದು ಲೆಕ್ಕಾಚಾರದಲ್ಲಿ ಕುರಿ ಸಾಕಾಣಿಕೆ. ಹೌದು ಹೇಳಿ. ಅದಕ್ಕೆ ಅವ್ರಿಗೆ ಬೇಕಾದ ಹುಲ್ಲು ಸೊಪ್ಪು ನೀವೇ ಬೆಳ್ಕೋತೀವಿ? ಎಲ್ಲ ಬೆಳ್ಕೋತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾತು ಹೇಳಿದ್ರಿ, ಸಸ್ಯ ಕ್ಷೇತ್ರ ನಾನೇ ನರ್ಸರಿ ಇಟ್ಕೊಂಡಿದೀನಿ, ಬೇಕಾದ್ದೆಲ್ಲ ನಾನೇ ಉತ್ಪಾದನೆ ಮಾಡ್ಕೋತೀನಿ, ಹಂಗೂ ಆರ್ಡರ್ ಕೊಟ್ಟವ್ರಿಗೆ ಸಸಿಗಳನ್ನು ಮಾಡ್ಕೊಡ್ತೀನಿ ಅಂತ. ಹೌದು ಹೇಳಿ. ಇದೆಲ್ಲ ಎಲ್ಲಿ ಕಲ್ತಿದ್ದು ಅಥವಾ ಹೆಂಗೆ ಶುರು ಆಗಿದ್ದು? ಇದೆಲ್ಲ ಅವರು ಧರ್ಮಪಾಲ್ ಶೆಟ್ಟಿ ಅನ್ನೋರೇ ಹೇಳ್ಕೊಟ್ರು, ಯಾವ ರೀತಿ ನರ್ಸರಿ ಎಲ್ಲ ಮಾಡ್ಬೇಕು ಅನ್ನೋದನ್ನ. ಯಾವ್ದು ನಮ್ಮ ಮೆಡಿಸಿನ್ ಮಾತ್ರ. ಇನ್ನು ಒಬ್ರು ಸೈಂಟಿಸ್ಟ್ ಪುತ್ತೂರ್ ಹತ್ರ ಅವ್ರದ್ದು ಫಾರ್ಮ್ ಇರೋದು, ಅವರು ಸೈಂಟಿಸ್ಟ್ ರಿಟೈರ್ಡ್. ಅವರು ಈ ಕಸಿ ಸಸಿಗಳನ್ನ ಮಾಡೋದು ಕಲ್ಸ್ಕೊಟ್ಟಿದ್ದು. ಕಾಲ್ ಮೆಣಸು ಅಲ್ಲಿ ರನ್ನರ್ ಎಲ್ಲ ತೆಗೆದು ನೀವೇ ಸಸಿ ಮಾಡ್ಕೊಂಡು ಹೊಸ ಗಿಡಗಳನ್ನು ಕೊಟ್ಟವ್ರಿಗೆ ಬೇಕಾದ ಸಸಿಗಳನ್ನ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ. ಹೆಂಗೆ ಅದಕ್ಕೆ ಹೆಂಗೆ ರೆಡಿ ಮಾಡ್ಕೊಳ್ಳೋದು? ಕಾಡ್ ಮಣ್ಣೆ ಸಿಗುತ್ತಾ ಇಲ್ಲಿ ಸರ್? ಕಾಡ್ ಮಣ್ಣೆ ಇಲ್ಲಿ, ನಾವು ಇಲ್ಲಿ ಕೆರೆ ಗೋಡ್ ಮಣ್ಣೆ ತಗೊಂಡ್ಬಂದು ಹಾಕಿರ್ತೀವಿ. ಹಿಂಗ 4 ವರ್ಷದ ಮಣ್ಣು ಅದು. ನಾವು ಒಂದೇ ಸಾರಿ ಬಲ್ಕ್ ಮಾಡಿಸ್ಬಿಟ್ಟಿದೀವಿ. ಅದು ಇನ್ನೂ 4 ವರ್ಷ ನಡೆಯುತ್ತೆ ನಮಗೆ. ಸರಿ. ಈ ಕೆರೆಗೋಡಲ್ಲೇನು ಪೆಟ್ಟೋತರ ಅದು ಇದು ಇರ್ಬೋದೇನೋ, ಬೈ ಚಾನ್ಸ್ ಇರ್ಬೋದು ಅಂದ್ಬಿಟ್ಟು ಈಗ 4-5 ವರ್ಷದ ಮಣ್ಣು ಇದೆಯಲ್ಲ, ಅದರಿಂದ ನಮ್ಗೇನು ಪ್ರಾಬ್ಲಮ್ ಬರಲ್ಲ. ಕುರಿ ಗೊಬ್ಬರ ಎರಚ್ತೀವಿ ಮಣ್ಣಿನ ಮೇಲೆ, ಟಿಲ್ಲರ್ ಹೊಡಿತೀವಿ. ಮಣ್ಣು ಪ್ಲಸ್ ಕುರಿ ಗೊಬ್ಬರ ಎರಡು ಮಿಕ್ಸ್ ಆಗುತ್ತೆ, ನರ್ಸರಿ ಮಾಡ್ತೀವಿ. ಬೇಕು ಅಂದ್ರೆ ಉತ್ಪಾದನೆ ಮಾಡ್ಕೊಡ್ತೀವಿ. ಬೇಕು ಅಂದ್ರೆ ಕೊಡ್ತೀವಿ. ಇಲ್ಲಿ ಬೇಡಿಕೆ ಕಮ್ಮಿ, ತುಂಬಾನೇ ಕಮ್ಮಿ. ಯಾವ್ದೆಲ್ಲ ಸಸಿಗಳು ನಿಮ್ಮ ನರ್ಸರಿನಲ್ಲಿ ಸಿಗುತ್ತೆ? ಅಡಕೆ ಸಸಿ ಸಿಗುತ್ತೆ, ತೆಂಗಿನ ಸಸಿ ಸಿಗುತ್ತೆ, ಮೆಣಸು. ಅಷ್ಟು ಬಿಟ್ಟರೆ ನಾವು ಬೇರೆ ಏನು ಮಾಡಕ್ಕಾಗಲ್ಲ. ಅಡಿಕೆ ಮರಗಳನ್ನು ಸುಮಾರು ಹಾಕಿದೀರಿ ನೀವು? ಹೌದು. ಅದಕ್ಕೂ ಏನಾದ್ರು ಹಬ್ಸಿದೀರಾ ಮೆಣಸು? ಇಲ್ಲ, ಇನ್ನು ಬೆಳಿಬೇಕು ಮರಗಳು. ಮರಗಳು ಬೆಳಿಬೇಕು, ಇನ್ನು 6 ವರ್ಷ ಕಳಿಬೇಕು. ಆ ಉದ್ದೇಶ ಇದೆ. ಉದ್ದೇಶ ಇದೆ. ಆಮೇಲೆ ಕಾಳು ಮೆಣಸಿನಲ್ಲಿ ನೆರಳು ಬೆಳಕಿನ ನಿರ್ವಹಣೆ ಬಹಳ ಮುಖ್ಯ. ಹೌದು. ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು. ಎಲ್ಲಿ ತರಬೇತಿ ಆತರ ದಿನ ಏನಾದ್ರೂ ನೀವು ತಗೊಂಡ್ರ ಹೆಂಗೆ? ಇಲ್ಲ ಸರ್, ಕೊಡಗಿನಲ್ಲಿ ನಾನು ತುಂಬಾ ಒಡನಾಟ ಜಾಸ್ತಿ, ಕೊಡಗಲ್ಲಿ ಫ್ರೆಂಡ್ಸ್ ಜಾಸ್ತಿ ನನಗೆ. ಮಿಲಿಟರಿಲಿದ್ದವರು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಪ್ಲಸ್ ಹಾಗೆ ಅಲ್ಲಿ ಗದ್ದೆ ಉಳ್ಳಿ ಕಟೀಲರ್ ಎಲ್ಲ ಕಳಿಸ್ತಿದ್ದೆ, ಅಲ್ಲೂ ಎಲ್ಲ ಫ್ರೆಂಡ್ಸ್ ಆದ್ರಲ್ಲ, ಅಲ್ಲಿ ತೋಟಗಳನ್ನೆಲ್ಲ ನೋಡೋದು ಜಾಸ್ತಿ. ನಾನು ಒಂದೇನಾದ್ರೂ ಮಾಡ್ಬೇಕು ಅಂದ್ರೆ ಹತ್ತು ಜಾಗ ಸುತ್ತಬೇಕು, ಚೆನ್ನಾಗಿ ತಿಳುವಳಿಕೆ ತಿಳ್ಕೊಂಡು ಮಾಡಬೇಕು, ಆ ರೀತಿ ಮಾಡಿ ಕಲ್ತ್ಕೊಂಡಿದ್ದೆ ನಾನು. ಈಗ ನಿಮ್ಗೆ ಆದಾಯದ ಪ್ರಮುಖ ಮೂಲ ಯಾವ್ದು? ಪಶುಸಂಗೋಪನೆ, ಕುರಿ ಸಾಕಣೆನಾ? ಅದೇ ಅದೊಂದೇ ಅಂತ ಏನ್ ಹೇಳಿಕ್ ಬರಲ್ಲ. ನರ್ಸರಿ, ನರ್ಸರಿ ದುಡ್ಡಾಗುತ್ತೆ. ಮೂರು ಒಂದ್ ಸಮ ಇದಾವೆ ಸರ್, ಅವು ನರ್ಸರಿಲೂ ದುಡ್ಡಾಗುತ್ತೆ. ಈ ಸರಿ ಒಂದು 4,000 ಅಡಿಕೆ ಸುಸಿ ಮಾರಿದೀನಿ, 22,000-8,000 ರೂಪಾಯಿ ನಮ್ಗೆ ಅಲ್ಲಿ ದುಡ್ಡು ಬಂತು. ಯಾವ್ದು ತಳಿ ಅದು ಸರ್? ತೀರ್ಥಳಿಯಿಂದ ತಂದು ಸ್ವಲ್ಪ ಮಾಡಿದ್ದು, 4,000 ಮಾಡಿದ್ದು, ಅದ್ರಲ್ಲಿ ಒಂದ್ 2,000 ತೀರ್ಥಳಿ ಇದೆ. ಇನ್ನು ಒಂದು ಊರಿದೆ, ಭೂಕಾಂಬುದಿ ಅಂತ ಊರ್ ಹೆಸರು. ಅಲ್ಲಿ ಅಡಕೆ ಮರಗಳು ದಪ್ಪ ಸೈಜ್ ಫಸಲು ಸೇಮ್ ನಮ್ಮಷ್ಟೇ ಫಸಲು ಅಂತ ಇಟ್ಕೊಳ್ಳಿ. ಮರಗಳು ದಪ್ಪ, ಒಂದು ಎರಡನೇ ದಿನಪ್ಪ ಅಂದ್ರೆ ಬಿಸಿಲು ಬೀಳಿದ್ರೆ ಒಳಿಯೋದಿಲ್ವಂತ ಮರಗಳು. ಹಾಗಾಗಿ ಅಲ್ಲಿಂದ ಬಿತ್ತನೆ ಬೀಜ ತರ್ತೀವಿ ನಾವು, ಪ್ರತಿ ವರ್ಷ ತರ್ತೀವಿ. ಈ ಸರಿ ತರ್ಲಿಲ್ಲ, ಯಾಕಂದ್ರೆ ಈ ಸಸಿ ನಿಮ್ ಉಳಿದಿತ್ತಲ್ಲ ನನ್ನ ಹತ್ರ, ಹಾಗಾಗಿ ಈ ಸರಿ ತಂದಿಲ್ಲ. ಅದರಿಂದ ಬಿತ್ತನೆ ಬೀಜ ತಂದು ಸಸಿ ಮಾಡ್ತೀವಿ. ಆಮೇಲೆ ಇಲ್ಲೊಬ್ರು ಗುಡುಮನಳ್ಳಿ ಪ್ರಸನ್ನ ಅಂತ ಒಬ್ಬಿದ್ದಾರೆ, ಸುಪೀರಿಯರ್ ತೋಟ ಅವ್ರದ್ದು, ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ರೈತರು, ಮನೆ ಮಕ್ಕಳೆಲ್ಲ ಗೇತಾರೆ ನಮ್ ತರ. ಅವ್ರ ತೋಟದ ಬೀಜನು ಚೆನ್ನಾಗಿರುತ್ತೆ, ಅದನ್ನು ಮಾಡ್ತೀವಿ. ಮೂರ್ ತರ ಮಾಡ್ತೀವಿ, ಆ ರೈತರಿಗೆ ಆ ರೇಂಜ್ ಅಲ್ಲಿ ದುಡ್ಡು ಕೊಡ್ತೀವಿ. ಈಗ 18 ರೂಪಾಯಿ ಸಸಿ ಬೇಕು ಅಂದ್ರೆ ಇಲ್ಲಿದೆ ಸಸಿಗಳು ಬೀಜ, ಅದು ಪ್ರಸನ್ನ ಅವ್ರ ತೋಟದಿಂದ ತರೋದು, ಲೋಕಲಾಗೆಲ್ಲೂ ತರ ಹೋಗಲ್ಲ ನಾವು. ಸುಮಾರು ಎಷ್ಟು ದಿನ ಸಸಿ ಕೊಡೋದು ನೀವು ಮರಕ್ಕೆ? ಸರ್ 6 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. 18 ರೂಪಾಯಿ ಸಸಿ ಅಂದ್ರೆ 6 ತಿಂಗಳದ. ಈಗ 1 ವರ್ಷದ್ದು ಈಗಾಗಲೇ 1 ವರ್ಷ 8 ತಿಂಗಳಾಗಿದೆ ನಮ್ಮ ಸಸಿಗಳಿಗೆ. 25 ರೂಪಾಯಿ 30 ರೂಪಾಯಿ ಇದೆ ಅದಕ್ಕೆ ತಕ್ಕಂಗೆ ರೇಟ್. ರೇಟ್ ಹೌದು, ಅಷ್ಟು ದಿನ ನಿರ್ವಹಣೆ ಮಾಡ್ಬೇಕಲ್ಲ. ಏನೆಲ್ಲ ಮಾಡ್ತೀವಿ ನಿರ್ವಹಣೆ ಅಂದ್ರೆ? ನಿರ್ವಹಣೆ ಏನು ಸರ್, ಎಲ್ಲ ತುಂಬಾ ಏನು ಗೊಬ್ಬರ ಎಲ್ಲ ಹಾಕ್ತಾರ? ಗೊಬ್ಬರ ಹಾಕ್ತಿವಿ ಫಸ್ಟ್, ಕುರಿ ಕೊಟ್ಟಿಗೆ ಗೊಬ್ಬರ ಹಾಕಿರೋದ್ರಿಂದ 1 ವರ್ಷದವರೆಗೆ ಏನ್ ಪ್ರಾಬ್ಲಮ್ ಬರಲ್ಲ. 1 ವರ್ಷ ಆದ್ಮೇಲೆ ಬೇಕಾಗುತ್ತೆ, 1 ವರ್ಷ ಆದ್ಮೇಲೆ ಒಂದ್ ಸ್ವಲ್ಪ DAP ಕೊಟ್ಕೋತೀವಿ. ಈಗ ಮೊದಲನೇ ಟ್ರಿಪ್ DAP ಕೊಟ್ಟಿದೀವಿ ನರ್ಸರಿಗೆ, 1 ವರ್ಷ ಮುಗಿದಿದ್ದಕ್ಕೆ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟಿದೀವಿ. ಮೂಲಭೂತ ಸೌಕರ್ಯ ಚೆನ್ನಾಗಿ ಮಾಡ್ಕೊಂಡಿದೀನಿ. ಆಮೇಲೆ ಗೊಬ್ಬರ ಬೇಕಾದಂತಹ ನಿಮ್ಮ ಶುಂಠಿ ಬೇಸಾಯಕ್ಕಾಗ್ಲಿ ಅಥವಾ ಅಡಿಕೆಗಾಗ್ಲಿ ತೆಂಗಿಗಾಗ್ಲಿ ಅಲ್ಲಿಗೆಲ್ಲ ಗೊಬ್ಬರದ ಪೂರೈಕೆ ಯಾವ ತರ ವ್ಯವಸ್ಥೆ ಮಾಡ್ಕೊಡಿದ್ರು? ಅಯ್ಯೋ, ಆ ಮೊದಲು ನಾ ಕುರಿ ಸಾಕೋದಕ್ಕಿಂತ ಮುಂಚೆ ಈ 1 ವರ್ಷಕ್ಕೆ 25,000-30,000 ರೂಪಾಯಿ ಗೊಬ್ಬರ ಕೊಂಡ್ಕೋತಿದ್ದೆ ನಾನು. ಈಗ ನಂದೇ ಗೊಬ್ಬರ ನನಗೆ ಹೆಚ್ಚಾಗುತ್ತೆ. ಈಗ ಕೊಟ್ಟಿಗೆ ಗೊಬ್ಬರ ನೀವು ದನಗಳ ಗೊಬ್ಬರ ನೀವು ಒಂದು ಪುಟ್ಟಿ ಹಾಕಿದ್ರೆ, ಕುರಿ ಗೊಬ್ಬರ ಬರೀ ಕಾಲು ಪುಟ್ಟಿ ಹಾಕಿದ್ರೆ ಸಾಕು, 4 ಗಿಡಕ್ಕೆ ಆಯ್ತದೆ ಒಂದು ಪುಟ್ಟಿ. ಹಾಗಾಗಿ ನನಗೆ ನಂದೇ ಗೊಬ್ಬರ ಸಾಕಾಗುತ್ತೆ. ಈಗ ಅದನ್ನ ಮಾರು ಮಾಡ್ತೀರಾ ನೀವು? ಸರ್ ಮಾರಲ್ಲ. ಏನು ಉತ್ಪಾದನೆ ಆಗುತ್ತೆ ಅದಷ್ಟು ಅಷ್ಟು ನಾನು ಉಪಯೋಗಿಸ್ಕೋತೀನಿ, ಪೂರ್ತಿ ಗೊಬ್ಬರ ನಾನೇ ಉಪಯೋಗಿಸ್ಕೋತೀನಿ, ಬೇರೆಯವ್ರು ಮಾರಕ್ ಹೋಗಲ್ಲ. ನಿಮ್ಗಂತೂ ಒಂದು ನಿವೃತ್ತ ಸೈನಿಕರಾಗಿರೋದ್ರಿಂದ ನಿಮಗೆ ಆ ಪೆನ್ಷನ್ ಸಹ ಬರುತ್ತೆ. ಹೌದು ಸರ್. ಹಂಗಾಗಿ ಕೃಷಿಯ ಆದಾಯ ಎರಡನೇ ಆದಾಯ ನಿಮಗೆ. ಹೌದು. ಹಾಗಾಗಿ ಈ ಪ್ರಯೋಗಗಳನ್ನೆಲ್ಲ ಮಾಡೋದಕ್ಕೂ ಒಂದ್ ಸ್ವಲ್ಪ ಚೈತನ್ಯ ಸರ್. ಏನೇ ಪ್ರಯೋಗ ಮಾಡ್ಬೇಕಾದ್ರು ಒಂದ್ ಚೈತನ್ಯ ಬೇಕು. ಬೇಕು, ಯಾವ್ದಾದ್ರು ಒಂದ್ ಫೋರ್ಸ್ ಬೇಕೇ ಬೇಕು. ಅದರಲ್ಲಿ ಪೆನ್ಷನ್ ಆಗಿರೋದ್ರಿಂದ ದುಡ್ಡು ಭಯ ಇಲ್ಲ ನನಗೆ. ಈಗ ಲಾಭದಾಯಕವಾಗಿ ಕುರಿ ಸಾಕಣೆ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ನೋಡ್ರಾಜವ್ರೆ? ಸರ್, ಲಾಭದಾಯಕವಾಗಿ ಮಾಡ್ಬೇಕು ಅಂದ್ರೆ ಗಬ್ಬದ ಕುರಿಗಳೇ ತಗೋಬೇಕು. ನಿಮ್ಗೆ 6 ತಿಂಗಳಲ್ಲಿ 1/2 ದುಡ್ಡು ವಾಪಸ್, ಇನ್ನ 8 ತಿಂಗಳಲ್ಲಿ ಪೂರ್ತ ದುಡ್ಡು ವಾಪಸ್ ನಿಮ್ಗೆ ಬಂಡವಾಳ ಉಳ್ಕೊತು. ಅಷ್ಟೊಂದು ದುಡ್ಡು ನಿಮ್ಗೆ ಯಾವ ಇನ್ವೆಸ್ಟ್ಮೆಂಟ್ ಅಲ್ಲಿ ಉಳಿಯಲ್ಲ, ಯಾವ ಇದ್ರಲ್ಲೂ ಉಳಿಯಲ್ಲ. ಕುರಿ ಆಡು ಇವರಲ್ಲ ಏನಪ್ಪ ಅಂದ್ರೆ ಗಬ್ಬದ ಕುರಿ ಫಸ್ಟ್ ತಕೊಂಡ್ರಿ ನೀವು ಅಂತ ಇಟ್ಕೊಳ್ಳಿ, 6 ತಿಂಗಳಲ್ಲಿ 1/2 ದುಡ್ಡು ವಾಪಸ್ಸು. ಆಮೇಲೆ ಇನ್ 8 ತಿಂಗಳಿಗೆ ಪುನಃ ಪೂರ್ತಿ ದುಡ್ಡು ವಾಪಸ್ ನಿಮ್ಗೆ, ನಿಮ್ಗೆ ಬಂಡವಾಳ ಪೂರ್ತಿ ಉಳ್ಕೋತು. ಆತರ ಉಳ್ಕೊಳ್ಳುವಂತ ಬಿಸ್ನೆಸ್ ಯಾವ್ದು ಇಲ್ಲ. ಆಮೇಲೆ ತಳಿ ಸಂವರ್ಧನೆ ಮಾಡ್ತಿರಂತಲ್ಲ ನೀವು? ಅಲ್ಲ, ಟ್ರೈ ಮಾಡಿ ನೋಡಕೇನ್ ಸರ್. ಈಗ ನಾನು ಒಂದ್ಸರಿ ಡೈರಿ ಫಾರ್ಮ್ ಕೋರ್ಸ್ ಹೋಗಿದ್ದೆ ಅಲ್ಲಿ ರೆಡ್ ಎನ್ ಪ್ರಾಜೆಕ್ಟ್ ಅಲ್ಲಿ, ಅದ್ರ ಮುಂದ್ಗಡೆ ಕೆರೆಯಿಂದ ಆ ಪಕ್ಕದಲ್ಲಿ ನಾಟಿ ತಳಿದು ಒಂದು ಫಾರ್ಮ್ ಇತ್ತು, ನಾಟಿ ಹಸುಗಳ ಫಾರ್ಮ್. ಅವರು ಎಮ್ಮೆಗೂ ದನಕ್ಕೂ ಕ್ರಾಸ್ ಮಾಡಿ ನೋಡ್ತಾ ಇದ್ರು, ಆ ಟೈಮಲ್ಲಿ ನಡೀತಾ ಇತ್ತು ಪ್ರಾಕ್ಟಿಕಲ್ಲು. ಅದರಲ್ಲಿ ಒಂದು ಕರು ಹುಟ್ಬಿಟ್ಟಿತ್ತದು, ಆ ಹೊಸ ತಗೊಂಡು ತಕ್ಷಣ. ಅದಕ್ಕೆಲ್ಲ ನಮ್ಮನ್ ಕರೆದಿದ್ರಲ್ಲಿ ತೋರ್ಸಕ್ಕೆ ಅಂತ. ಆ ರೀತಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದಷ್ಟೇ ಆಲೋಚನೆ ನಂದು. ಈಗ ಸೋಲಾರ್ ಎಲ್ಲರೂ ಅದು 12,000-16,000-20,000 ಕೊಟ್ಟು ಸೋಲಾರ್ ಹಾಕಿಸ್ಕೋತಾರೆ. ನಾನೊಂದು ಸೋಲಾರ್ ಮಾಡಿದ್ದೀನಿ, ಸುಮ್ಮನೆ ಲ್ಯಾಟರ್ ಪೈಪ ಮೇಗಡೆ ಎಲ್ಲ ಸುತ್ತಿ ಹಾಕ್ಬಿಟ್ಟಿದ್ದೀನಿ, ಟ್ಯಾಂಕ್ ಕನೆಕ್ಷನ್ ಕೊಟ್ಟಿದ್ದೀನಿ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನನಗೆ ಬಿಸಿನೀರು ಬರುತ್ತೆ, ಕಂಟಿನ್ಯೂಸ್ ಆಗಿ ಬರುತ್ತೆ. ನಾನು ನೀರಲ್ಲಿ ಗುರಿ ಹಾಕೋ ಪ್ರಾಬ್ಲಮೇ ಇಲ್ಲ. ನಾನೇನು ಈಗ ನೌಕರಸ್ಥ ಅಲ್ಲ, 6 ಗಂಟೆಗೆ ಸ್ನಾನ ಮಾಡ್ಬೇಕಾಗಿಲ್ಲ, 10 ಗಂಟೆ ಮೇಲೆ ಮಾಡ್ಬಿಟ್ಟು ಕುರಿ ಬಿಡ್ತೀನಿ ಬಿಡಿ. ಉಪಯೋಗಿಸೋ ಲ್ಯಾಟ್ರಲ್ ಪೈಪ್ಗಳ? ಹೌದು ಹೌದು, ಅದನ್ನೇ ಸುರುಳಿ ಸುರುಳಿ ಮಾಡಿ ಹಾಕಿದೀರಿ? ಹಾಕಿದೀರಿ. ಕಪ್ ಪೈಪು? ಕಪ್ ಪೈಪು. ಕಂಟಿನ್ಯೂಸ್ ಬಿಸಿನೀರು ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು ಸಾಯಂಕಾಲ 4 ಗಂಟೆವರೆಗೂ ಫ್ಲೋ ಆಗುತ್ತೆ. ಎಲ್ಲ ಮನೆ ಮಕ್ಕಳೆಲ್ಲ ಸ್ನಾನ ಮಾಡ್ಕೋತೀವಿ ಆ ಟೈಮಲ್ಲಿ. ಅದನ್ನೇ ಪ್ಯಾನಲ್ ತರ ಮಾಡಿಬಿಟ್ಟಿದ್ರೆ? ಈ ಪ್ಯಾನಲ್ ಇದೇನು ಇಲ್ಲ, ಸುಮ್ಮನೆ ಶೀಟರ್ ಮೇಲೆ ಹಾಕಿದ್ದೀನಿ ಅಷ್ಟೇ. ಸರಿ ಸರಿ, ಅರ್ಥ ಆಯ್ತು ಬಿಡಿ. ಇನ್ನು ಏನೆಲ್ಲ ಪ್ರಯೋಗ ಮಾಡಿದೀರಿ? ಮಾತಾಡ್ತೀವಿ, ಏನೇನ್ ಮನ್ಸಕ್ ಬರುತ್ತೆ ಅದೆಲ್ಲ ಪ್ರಯೋಗ ಮಾಡೋದೇ. ಈ ನೀವು ಏನು ಬೆಳೆಗಳನ್ನ ಬೆಳೆಸಿರಿ, ಒಟ್ಟಿನಲ್ಲಿ ಒಂದಲ್ಲ ಒಂದು ಆದಾಯ ಇರಬೇಕು ನಿಮ್ಗೆ. ಹೌದು ಸರ್. ಕಾಳುಮೆಣಸು ಆಗ್ಬೇಕು, ತೆಂಗು ತೆಂಗಲ್ಲೂ ಆಗುತ್ತೆ ಸರ್. ಒಂದು ಕುಯಿಲ್ಗೆ 8-10 ಸಾವಿರ ರೂಪಾಯಿ ದುಡ್ಡು ಬರುತ್ತೆ. ಅಷ್ಟೇ ಕುರಿ ಗೊಬ್ಬರ? ಎಲ್ಲಕ್ಕೂ ಕುರಿ ಗೊಬ್ಬರ. ಆಮೇಲೆ ತೆಂಗಿಗೆ ಗೊಬ್ಬರ ಹಾಕೋದ್ರ ಬಗ್ಗೆ ರೈತರಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬೇಕು ಸರ್. ಮರದ ಬುಡ್ಡಕ್ಕೆ ತಗೊಂಡೋಗಿ ಸುರಿತಾರೆ. ಮರದ ಬುಡ್ಡಕ್ಕೆ ಹಾಕಬಾರದು? ಅಲ್ಲ, ಹಾಕಬಾರ್ದು. ನಾವ್ ಹೇಳ್ತೀವಿ, ಒಂದ್ ಮಾರು ಬಿಟ್ಟು ಹೊರಗೆ ಹಾಕಿ ಮರದ ಬುಡದಲ್ಲಿರೋದು ಅದು ಉಸಿರಾಟದ ಬೇರು, ಪೌಷ್ಟಿಕಾಂಶ ತಗೊಳ್ಳೋ ಬೇರೆಲ್ಲ ಹೊರಗಿರ್ತವೆ. ಒಂದಡಿ ಬಿಟ್ಟು ಆಳಕ್ಕೆ ಹಾಕ್ಬೇಡಿ, ಅಲ್ಲೂ ಬೇರೆ ಇರೋದಿಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಇವಾಗ ಮಾತಾಡ್ತಾ ಒಂದು ಒಳ್ಳೆ ವಿಚಾರ ಹೇಳಿದ್ರಿ. ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಜ್ಞಾನಿಗಳನ್ನೆಲ್ಲ ನೀವು ಸಂಪರ್ಕ ಮಾಡಿದೀರಿ, ಭೇಟಿ ಮಾಡಿದೀರಿ, ಒಡನಾಟ ಇದೆ. ಅವ್ರು ಹೇಳಿದ್ದೆಲ್ಲ ಏನೆಲ್ಲ ಒಂದು ಅನುಷ್ಠಾನ ಮಾಡಿದೀರಿ ನಿಮ್ ಕ್ಷೇತ್ರದಲ್ಲಿ? ಅವ್ರು ಹೇಳಿದ್ದು ಚೂರು ಒಂದ್ ಇಂಚು ಬಿಟ್ಟಿಲ್ಲ ಸರ್. ನಾನೆಲ್ಲ ಮಾಡ್ಕೊಂಡೆ ಹೋಗ್ತೀನಿ. ಫಸ್ಟ್ ನಾನು ಇಲ್ಲಿ ಬಂದ ವರ್ಷ ನಮ್ಮ ಪಿತೃರಹಿತ ಆಸ್ತಿಲಿ 10 ತೆಂಗಿನ ಮರ ಬಂದಿತ್ತು ನನಗೆ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, JCP ತಗೊಂಡು ಗುಂಡಿ ಹೊಡೆಸ್ಬಿಟ್ಟು ಮರದ ಬಡ್ಡೆಲಿ ಕಾಲ್ ಕಾಲ್ ಟ್ರ್ಯಾಕ್ಟರ್ ಸುಮ್ಮನೆ ಗೊಬ್ಬರ ಸುರಿಸ್ದೆ, ಏನು ಪ್ರಯೋಜನಕ್ಕೆ ಬರಲಿಲ್ಲ. KR ನಗರಕ್ಕೆ ಹೋದಾಗ ಇವರು ಸೈನ್ಸಿಸ್ಟು, ತೋಟಗಾರಿಕಾ ಮಹಾವಿದ್ಯಾಲಯದಿಂದ ಒಬ್ಬ ಸೈನ್ಸಿಸ್ಟ್ ಬಂದು ಪಾಠ ಮಾಡ್ತಾ ಇದ್ರು. ಆಗ ಅವ್ರನ್ನ ಈ ರೀತಿ ಆಯ್ತಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ತೆಂಗಿನಲ್ಲಿ 3 ತರ ಬೇರೆ ಇರುತ್ತೆ. ಮರ ಹಿಡಿದಿಡೋ ಬೇರೆ ಬೇರೆ, ಉಸಿರಾಟದ ಬೇರೆ ಬೇರೆ, ಪೌಷ್ಟಿಕಾಂಶ ಹೇಳ್ಕೊಳ್ಳೋ ಬೇರೆ ಬೇರೆ, ಈ ತರ ಮಾಡಿ ಅಂತ. ಆ ತರ ಮಾಡಿದ್ಮೇಲೆ ನನ್ಗೆ ಒಳ್ಳೆ ಫಸಲು ಬರಕ್ಕೆ ಸ್ಟಾರ್ಟ್ ಆಯ್ತು. ಬರುತ್ತೆ ಒಂದು ಮರಕ್ಕೆ ಸರ್? 250 ಕಾಯಿನ ಮೇಲೆ. ಇದೊಂದು ಮರದಲ್ಲಿ ಮಾತ್ರ ನನಗೆ ಮಾರಾಟ ಸರ್, ಎಳ್ನೀರೇ ಕೊಟ್ಬಿಡ್ತೀನಿ ನಾನು. ಕಾಯಿ ಬಿದ್ರೆ ಅಲ್ಲಿ ಒಂದು ಸ್ವಲ್ಪ ಕಳೆದನ ಜಾಗ, ಕಾಯಿ ಬಿದ್ರೆ ಒಂದು ಉಳಿಯಲ್ಲ, ಎಳ್ನೀರೇ ಕೊಟ್ಬಿಡ್ತೀವಿ ನಾವು. 20 ರೂಪಾಯಿ 22 ರೂಪಾಯಿ ಈ ತರ ಎಲ್ಲ ಕೊಡ್ತೀವಿ. ಈಗ ತ್ಯಾಗದ ಮರಕ್ಕೆಲ್ಲ ನೀವು ಕಾಳು ಮೆಣಸು ಹಬ್ಬಿಸ್ಬಿಟ್ರಿ. ಹೌದು. ಎಷ್ಟು ವರ್ಷದ ಮರಗಳು ತ್ಯಾಗದ ಮರಗಳು? 2008 ಇಸ್ವಿಲಿ ಇಟ್ಟಿದ್ದು. 18 ವರ್ಷ ಆಗಿದೆ. 18 ವರ್ಷ ಆಯ್ತು. ಮತ್ತೆ ಕಟಾವ್ ಬಂದಿದೆ? ಇಲ್ಲ ಸರ್, ಮಾಡಲ್ಲ ಅದನ್ನ ನಾನು. ಮೊಮ್ಮಕ್ಕಳಿಗೆ ಬಿಟ್ಬಿಡ್ತೀನಿ, ನನಗೇನ್ ಬೇಡ ಅದು. ಯಾಕೆಂದ್ರೆ 10 ವರ್ಷದಲ್ಲಿ ದೊಡ್ಡವರಾಗ ನೋಡಿ ಆಗ್ಲಿಲ್ಲ, ಈಗಿನ ಅದ್ರ ಆಸೆನೆ ಬಿಟ್ಟೆ ನಾನು. ಈಗ ಸಾಕಷ್ಟು ಸಂಪಾದನೆ ಮಾಡಿದೀನಿ ಆ 10 ವರ್ಷದಲ್ಲಿ. ಮಾಡಿದೀನಿ ಸರ್, ಮಾಡಿದೀನಿ. ಈಗ ನಟರಾಜ್ ಅವರೇ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ. ಹೌದು. ಮಾಜಿ ಸೈನಿಕರು ಜೊತೆಗೆ ಸೈನಿಕರು ಅಂದ್ರೆ ಅವ್ರದೇ ಆದ ಒಂದು ಶಿಸ್ತು, ಒಂದು ಲೆಕ್ಕಾಚಾರ ಎಲ್ಲ ಇಟ್ಕೊಂಡು ಹೌದು ವ್ಯವಹಾರ ಮಾಡುವಂತ ಜನ ಅಂತ ಎಲ್ರಿಗೂ ಭಾವನೆ ಅಲ್ವಾ? ಕೃಷಿಯಲ್ಲೂ ಜೊತೆಗೆ ನೀವು ಈ ತರ ಪ್ರಯೋಗಗಳನ್ನು ಎಲ್ಲ ಮಾಡ್ತಾ ಬಂದಿದ್ದೀವಿ, ಅವ್ರಿಗೂ ಅನ್ನಿಸ್ತಾ ಇರ್ಬೋದು, ನಾವು ಒಂದೆರಡು ಮಾತಾಡ್ಬೋದು ಅಂತ. ಹಂಗಾಗಿ ನಿಮ್ ದೂರವಾಣಿ ಸಂಖ್ಯೆನ ನಿಧಾನಕ್ಕೆ ಕನ್ನಡದಲ್ಲಿ 3 ಸಾರಿ ಹೇಳಿ. ಸರಿ ಸರ್, ಆಯ್ತು. 8970654462 8970654462 8970654462 ರೈತ ಬಂದವರೇ, ನಟರಾಜ್ ಅವ್ರ ಜೊತೆ ಏನಾದ್ರು ಮಾತಾಡ್ಬೋದು ಅಥವಾ ಅವರು ಏನೆಲ್ಲ ಪ್ರಯೋಗಗಳೆಲ್ಲ ಮಾಡ್ತಾ ಇದ್ದಾರೆ, ಅದು ಕುರಿ ಸಾಕಾಣಿಕೆ ಆಗ್ಬೋದು ಅಥವಾ ಸಸ್ಯ ಕ್ಷೇತ್ರಗಳ ಪಾಲನೆ ಆಗ್ಬೋದು, ಕಾಳುಮೆಣಸಿನ ಕೃಷಿ ಆಗ್ಬೋದು, ಈ ವಿಚಾರಗಳನ್ನು ಕುರಿತಾಗಿ ಅವರೊಂದಿಗೆ ನೀವು ಸಂವಾದ ನಡೆಸ್ಬೋದು, ಮಾಹಿತಿಯನ್ನು ಪಡ್ಕೊಳ್ಬೋದು. ಒಳ್ಳೆಯದು ನಟರಾಜ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತುಕತೆಯಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ಕಾಳುಮೆಣಸು ಕೃಷಿಯಲ್ಲಿನ ಅನುಭವ ಕುರಿತು KR ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಕೆಡಗ ಗ್ರಾಮದ ಪ್ರಗತಿಪರ ಕೃಷಿಕ KP ನಟರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.